ಈ ತ್ಯಾಜ್ಯ ವಸ್ತುನ ಅದಕ್ಕೆ ತುಂಬಿಟ್ನಪ್ಪ ಅಂದ್ರೆ ಆ ಎರೆಹುಳು ತನ್ನ ಕೆಲಸನ ತಾನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಅದೇ ಮತ್ತೆಲ್ಲ ತುಂಬ ಫುಲ್ ಅದು ತೊಟ್ಟಿ ತುಂಬುವವರಿಗೆ ಕಸ ಎಲ್ಲ ಲೇಯರ್ ಆಗಿ ಸಗಣಿ ರಾಡಿನ ತುಂಬಿ ತುಂಬಿ ಆಮೇಲೆ ಹುಳುಗಳನ್ನ ಬಿಡ್ಬೇಕು. ಮತ್ತೆ ಅಲ್ಲ, ಹೊಸದು ಮಡಿಗೆ ಮಾಡೋದು ಪದ್ಧತಿ ಇದು. ಈಗ ಬೇರೆ ಕಡೆ ಮಡಿನಲ್ಲಿ ಈ ಕೆಲಸ ಮಾಡಿರ್ತೀರಿ, ಈಗಾಗಲೇನೆ ಪದರ ಪದರವಾಗಿ ತುಂಬಿರ್ತೀರಿ, ಸಗಣಿ ರಾಡಿ ಹಾಕಿರ್ತೀರಿ. ಈಗ ಗೊಬ್ಬರವನ್ನು ತೆಗೆದಂತ ಮಡಿಯಲ್ಲಿ ಏನ್ ಮತ್ತೆ ಅದಕ್ಕೆ ಅದಕ್ಕೆ ಈ ಮೊದಲೇ ಕೊಳಿತಂತಹ ಏನು ತ್ಯಾಜ್ಯ ವಸ್ತುಗಳು ಇರ್ತಾವಲ್ಲ ಅದಕ್ಕೆ ಇದಕ್ಕೆ ವರ್ಗಾವಣೆ ಮಾಡ್ಬೇಕು. ವರ್ಗಾವಣೆ ಮಾಡ್ಬೇಕು ಅದ್ರ ಕ್ರಿಯೆ ಎರೆಹುಳು ಹುಳುಗಳು ಕೆಳಗಡೆ ಇರ್ತಾವಲ್ಲ, ಕೆಳಗೆ ಇರ್ತವೆ, ಅವು ಕ್ರಿಯೆ ಪ್ರಾರಂಭ ಮಾಡಿ ತುಂಬಬೇಕು. ಮತ್ತೆ ತುಂಬಬೇಕು ಯಾಕೆ ಅಂತಂದ್ರೆ ಇಲ್ಲಿ ಕುಸಿಯೋದು ಅವೆಲ್ಲ ಕ್ವಶನ್ ಬರೋದಿಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಈಗಾಗಲೇ ನಾವು ಕಳಿಸ್ಬಿಟ್ಟಿರ್ತೀವಿ ಅದನ್ನು, ಈ ಮಡಿಗೆ ವರ್ಗಾವಣೆ ಮಾಡ್ತೀವಿ. ಅಥವಾ ಪಕ್ಕದ ಮಡಿನಲ್ಲಿ ನಾವು ಪದರ ಪದರವಾಗಿ ತುಂಬಿ ಅದು ಕುಸಿತ ಕಂಡ ಮೇಲೆ ಈ ಹುಳುಗಳಂತ ಹುಳುಗಳನ್ನ ಮಡಿಗೆ ಬಿಡಬಹುದು. ಆಮೇಲೆ ಮತ್ತೆ ಈ ಕಡೆಗೆ ಈ ತರನು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಮಡಿಗಳು ಇನ್ನೂ ಜಾಸ್ತಿ ಇದಾವೆ ನಮ್ಮವು, ಒಂದು 5 ಗುಂಟೆನಲ್ಲಿ ಮಾಡಿದೀವಿ ನಾವು, ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತಂದಪ್ಪ ಅಂದ್ರೆ ಎಲ್ಲಾ ಮಡಿಗಳಿಗೂ ತ್ಯಾಜ್ಯ ವಸ್ತುಗಳನ್ನ ತುಂಬಿ ಅದು ಕಳೆತ ಮೇಲೆ ಹುಳುಗಳನ್ನ ವರ್ಗಾವಣೆ ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಎರೆಗೊಬ್ಬರ ಉತ್ಪಾದನೆ ಮಾಡ್ಕೋಬಹುದು ನಾವು. ಈಗ 10 ಉದ್ದ 1 ಅಗಲ ಇರತಕ್ಕಂತ ಒಂದು ಮಡಿಯಿಂದ ಎಷ್ಟು ಕೆಜಿ ಎರೆಗೊಬ್ಬರ? 800-850 ಕೆಜಿ ಎರೆಗೊಬ್ಬರ ಉತ್ಪಾದನೆ ಮಾಡ್ಕೋಬಹುದು. ಒಂದು ಗುಂಟೆ ಜಾಗದಲ್ಲಿ 1-4 ಟನ್ನಷ್ಟು 3 ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮೊದಲನೇ ಬಾರಿಗೆ ಮಾಡಿದಾಗ ನಮ್ಮಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಪ್ರತಿ 1.5 ನಾವು ಎರೆಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಉತ್ಪಾದನೆ ಆದಂತ ಎರೆಗೊಬ್ಬರವನ್ನ ಎಷ್ಟು ದಿನಗಳವರೆಗೆ ಸಂಗ್ರಹಣೆ ಮಾಡಿಡಬಹುದು, ಜೊತೆಗೆ ಅದನ್ನ ಯಾವ ರೀತಿ ಬಳಕೆ ಮಾಡಬಹುದು ಅಂತಿರ್ತಾವ? ಈಗ ನಾವು ಹಲವಾರು ಬೆಳೆಗಳಿದಾವ ನಮ್ಮಲ್ಲಿ, ಹತ್ತಿ ಬೆಳೀತಾರೆ, ಮೆಣಸಿನಕಾಯಿ ಬೆಳೀತಾರೆ, ತರಕಾರಿಗಳು ಬೆಳೀತಾರೆ, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ ಡ್ರೈ ಚಿಲ್ಲಿಗೆ ಬೆಳೀತಾರೆ. ಇಲ್ಲಿ ಏನು ಅಂತಂದಪ್ಪ ಅಂದ್ರೆ ಕೀಟದ ಹಾವಳಿ ಜಾಸ್ತಿ, ರೋಗದ ಹಾವಳಿ ಜಾಸ್ತಿ, ಆಮೇಲೆ ಮೈಕ್ರೋನ್ಯೂಟ್ರಿಯಂಟ್ಸ್ಗಳು ಡಿಫಿಷಿಯನ್ಸಿ ಇರ್ತದೆ. ಇಂಥವೆಲ್ಲಾನು ಈಗ ರೋಗ ನಿರೋಧಕ ಶಕ್ತಿ ಕೊಡ್ತತೆ, ಕೀಟದ ಹಾವಳಿ ತಡ್ಕೊಳ್ಳೋಂಥ ಶಕ್ತಿ ಕೊಡ್ತತೆ. ಇದನ್ನ ನಾವು ಡ್ರೈಲ್ಯಾಂಡಲ್ಲೂ ಅಂದ್ರೆ ಏನು ಒಣ ಬೇಸಾಯದಲ್ಲೂ ಉಪಯೋಗ ಮಾಡಲಿಕ್ಕೆ ಬರುತ್ತೆ, ಆಮೇಲೆ ನೀರಾವರಿನಲ್ಲೂ ಉಪಯೋಗ ಮಾಡಕ್ ಬರ್ತದೆ. ನೀರಾವರಿನಲ್ಲಾದ್ನಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು, 5 ಕೊಡ್ಬೋದು. ಒಣ ಪ್ರದೇಶದಲ್ಲಾದ್ನಪ್ಪ ಅಂದ್ರೆ 1 ಒಂದು ಎಕರೆ ಪ್ರದೇಶಕ್ಕೆ ನಾವು ಕೊಡ್ಬೋದು. ಕೊಡೋದ್ರಿಂದ ಏನ್ ಬೆಳೆ ಏನಿರುತ್ತಲ್ಲ ಆರೋಗ್ಯಕರವಾಗಿರುತ್ತೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಏನಕ್ಕೆ ಅಂತಂದಪ್ಪ ಅಂದ್ರೆ ಇದರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ಸ್ಗಳು ಅಂದ್ರೆ ಲಘು ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ, ಆಮೇಲೆ ಗಿಡಗಳಿಗೆ ನೇರವಾಗಿ ಸಿಗೋ ರೂಪದಲ್ಲಿ ಇರ್ತದೆ. ಪ್ರತಿ ಬೆಳೆಗೂ ಕೊಡಬಹುದು. ಇದು ಒಂದು. ಎರಡನೇದೇನಪ್ಪ ಅಂತಂದಪ್ಪ ಅಂದ್ರೆ ಬೆಳೆಗಳಿಗೆ ಬೇಕಾದಂತಹ ಬೆಳೆಗಳ ಬೆಳವಣಿಗೆ ಹೆಚ್ಚು ಮಾಡ್ತಕ್ಕಂಥ PGPR ಅಂತೀವಿ, ಅಂದ್ರೇನು ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಸಬ್ಸ್ಟೆನ್ಸಸ್ ಅಂತಂದು, ಇದು ಸಹಿತ ಹೇರಳವಾದ ಪ್ರಮಾಣದಲ್ಲಿ ಇರ್ತದೆ. ಇದರ ಜೊತೆಗೆ ಈಗ ಈ ಬೆಳೆಗಳಿಗೆ ಕೆಲವು ಮೈಕ್ರೋಬ್ಗಳು ರೂಟ್ ರಾಟು ಇತರದ್ದು ಬೇರುಕೊಳೆ ರೋಗ ಈ ಥರದ ರೋಗಗಳನ್ನು ಉಂಟು ಮಾಡ್ತದೆ. ಇಂಥವುಗಳಿಗೆ ಈ ಎರೆಹುಳು ಗೊಬ್ಬರ ಹಾಕ್ದ ಅಂತಂದಪ್ಪ ಅಂದ್ರೆ ಆ ರೋಗಾಣುಗಳನ್ನ ಸಾಯಿಸ್ತಕ್ಕಂತಹ ಶಕ್ತಿ, ಅದು ಬೆಳವಣಿಗೆ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಶಕ್ತಿ ಗೊಬ್ಬರದಲ್ಲಿ ಇದೆ. ಆಮೇಲೆ ಮಣ್ಣಿನ ಸವಕಳಿ ಕಮ್ಮಿ ಮಾಡ್ತದೆ, ಆಮೇಲೆ ಮಣ್ಣಿನ ಗುಣಧರ್ಮವನ್ನ ಉತ್ತಮಪಡಿಸುತ್ತೆ, ಆಮೇಲೆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳುವಂತಹ ಶಕ್ತಿನ ಜಾಸ್ತಿ ಮಾಡ್ತದೆ. ಅಂದ್ರೆ ಒಟ್ಟಾರೆ ರೈತರು ಕಸ ಕಡ್ಡಿಗಳನ್ನ ಸುಟ್ಟು ಹಾಕ್ಲಾರ್ದೇನೆ ಅದನ್ನ ಕಸವನ್ನ ಎರೆಗೊಬ್ಬರವನ್ನಾಗಿ ರಸವನ್ನಾಗಿ ಮಾಡಿ ಬಳಕೆ ಮಾಡ್ಕೊಂತಕ್ಕಂಥದ್ದು ಬಹಳಷ್ಟು ಉತ್ತಮ ಅಂತ ನನ್ನ ಭಾವನೆ. ಒಳ್ಳೇದು ಡಾಕ್ಟರ್ ಅಶೋಕ್ ಅವರು, ಇದುವರೆಗೆ ಎರೆಗೊಬ್ಬರ ಉತ್ಪಾದನೆ ಬಗ್ಗೆ ಸಾಕಷ್ಟು ಒಂದು ತಾಂತ್ರಿಕ ಮಾಹಿತಿ ನೀಡಿದ್ರಿ. ನಮ್ಮ ರೈತ ಬಾಂಧವರು ಇಂಥ ವಿಚಾರವನ್ನ ಗಮನಿಸಲಿ. ಈಗಾಗಲೇ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎರೆಗೊಬ್ಬರ ಉತ್ಪಾದನೆ ಬಗ್ಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ರೈತ ಬಂಧು ಅಂತಕ್ಕಂಥ ಒಂದು ಯೋಜನೆ ಇದೆ, ಅಲ್ಲಲ್ಲಿ ಕೃಷಿ ಇಲಾಖೆ ಇದನ್ನು ಕಾರ್ಯಗತಗೊಳಿಸ್ತಾ ಇದೆ. ರೈತರು ಮುಂದೆ ಬಂದು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎರೆಗೊಬ್ಬರ ಗುಂಡಿಗಳನ್ನು ತಯಾರು ಮಾಡಿಕೊಂಡು ಎರೆಗೊಬ್ಬರ ಉತ್ಪಾದನೆಯನ್ನು ಮಾಡಿ ಬಳಸಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ಧನ್ಯವಾದಗಳು. ಇದುವರೆಗೆ ಎರೆಗೊಬ್ಬರ ಉತ್ಪಾದನೆಯ ತಾಂತ್ರಿಕತೆ ಕುರಿತು ರೇಷ್ಮೆ ಕೃಷಿ ತಜ್ಞರಾದ ಡಾಕ್ಟರ್ ಜೆ ಅಶೋಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಆತ್ಮನಿರ್ಭರ್ ಹೋ ಜಾಯೆ

ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ. ತಪ್ಪಾತೆವ್ವ ತಂಗಿ ಮಡದಿಯ ಮಾತಿಗೆ ದುಡುಕಿದೆನಾ, ತುತ್ತು ಮಾಡಿ ಉಣಸಿದ ತಾಯಿಗೆ ತಾಪ ಮಾಡಿದೆನಾ, ತುತ್ತು ಮಾಡಿ ಉಣಸಿದ ತಾಯಿಗೆ ತಾಪ ಮಾಡಿದೆನಾ. ಗುಡಿಸಲು ಮನೆಯಿನ್ನ ಬಡತನ ಬಾಳಿನ್ನ, ಕುಡುಕ ನಮ್ಮ ತಂದೆ ದೂರಾಗಿ ಹೋದನಲ್ಲ, ಈ ಮನೆಯೊಳಗೆ ಮತ್ಯಾರಿಲ್ಲ ನೀನೇ ಯಜಮಾನ. ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ. ತಪ್ಪಾಚವ್ವ ತಂಗಿ ಮಡದಿಯ ಮಾತಿಗೆ ದುಡುಕಿದೆನಾ, ತುತ್ತು ಮಾಡಿ ಒಣಸಿದ ತಾಯಿಗೆ ತಾಪ ಮಾಡಿದೆನಾ, ತುತ್ತು ಮಾಡಿ ಒಣಸಿದ ತಾಯಿಗೆ ತಾಪ ಮಾಡಿದೆನಾ. ಹುಚ್ಚ ನಮ್ಮ ತಾಯಿ ಬಚ್ಚಿ ಮಾಡುತ್ತಾಳ, ಮಕ್ಕಳ ಸುಖವ ಸಿಕ್ಕಿದೆ ಎಂದು ನಕ್ಕಳು ನಮ್ಮವ್ವ. ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ. ಮಡದಿಯ ಮಾತು ಕೇಳಿ ಅವ್ವನ ಬಡಿಯಲು ಬೇಡಣ್ಣ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ. ಹೇಸಿ ಎಣ್ಣೆಗೆ ಬೆರಗಾಗಿ ಹೋದೆನವ್ವ, ಸೋಸಿ ನೋಡಲಿಲ್ಲ ನೂರೆಂಟು ಬೇದೆ ನಾನು, ಮರಣ ಮರಣ ಮಲಗುತ ನಾನು ಮಲಗಿದೆ ತಾಯಿನ್ನ. ಏನಂತ ಒಗೆಯ ಬಿಸಲಿ ಹೇಳೆ ತಂಗಿ ನಾನಿನ್ನ, ಏನೆಂತ ಒಗೆಯ ಬಿಸಲಿ ಹೇಳೆ ತಂಗಿ ನಾನಿನ್ನ. ಮಡದಿಯ ಮಾತು ಕೇಳಿ ಅವ್ವನ ಬಡಿಯಲು ಬೇಡಣ್ಣ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳೋ ನಿನ್ನ. ತಂಗ್ಯವ್ವ ನಿನ್ನ ಮಾತು ನೆನಪಿಟ್ಟು ನಡೆಯುತ್ತೇನಾ, ಸಿಟ್ಟೆಂಬುದು ಅಳಿತೇನಾ ತಾಯಿ ಸೇವೆ ಮಾಡುತ್ತೇನಾ, ಗುಟ್ಟಾಗಿರಲಿ ನಮ್ಮ ಸಂಸಾರೆಂದು ಬೇಡಿಕೊಳ್ಳುವೇನ. ತಂಗಿ ನಿನ್ನಯ ಮಾತಿನಂತೆಯೇ ನಾನಿರುತ್ತೇನಾ, ತಂಗಿ ನಿನ್ನಯ ಮಾತಿನಂತೆಯೇ ನಾನಿರುತ್ತೇನಾ. ಮಡದಿಯ ಮಾತು ಕೇಳಿ ಅವ್ವನ ಬಡಿಯಲು ಬೇಡಣ್ಣ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳು ನಿನ್ನ, ಬಡತನದೊಳಗ ಗಂಜಿಯ ಕುಡಿಸಿ ಬೆಳೆಸಾಳು ನಿನ್ನ, ಬೆಳೆಸಾಳು ನಿನ್ನ. ಅರಪ್ಪ ಬಳೆಗಾರ ಹೇಗಿದೆಯೋ ನನ್ನ ತವರ, ಪುರುಷ ತುಂಬಿ ಹೋದರು ಬರಲಿಲ್ಲ ಹಡೆದವರು, ಪುರುಷ ತುಂಬಿ ಹೋದರು ಬರಲಿಲ್ಲ ಹಡೆದವರು. ಬಹಳ ದೂರ ನಿನತವರು ನನಗ ಹೇಳಿ ಕಳುಹಿದರು, ಕಥೆಯು ಹೇಳಿ ಹೇಳುತ್ತೇನೆ ತಂಗಿ ಸೊರಸಬೇಡ ಕಣ್ಣೀರ, ಕಥೆಯು ಹೇಳಿ ಹೇಳುತ್ತೇನೆ ತಂಗಿ ಸೊರಸಬೇಡ ಕಣ್ಣೀರ. ಅಣ್ಣ ಏನು ಹೇಳಿದನು ತಮ್ಮ ಏನು ಹೇಳಿದನು, ಅಣ್ಣನ ಎಂಡತತ್ತೆಗೆಯೋ ಏನು ಹೇಳಿ ಕಳುಹಿದಳು, ಅಣ್ಣನ ಎಂಡತತ್ತೆಗೆಯೋ ಏನು ಹೇಳಿ ಕಳುಹಿದಳು. ಅಣ್ಣ ಬಂದು ಹೇಳಿದನು ತಮ್ಮ ಬಂದು ಹೇಳಿದನು, ಅಣ್ಣನ ಎಂಡತತ್ತೆಗೆಯೋ ಮರಗುತ್ತ ಮಲಗಿದಳು, ಅಣ್ಣನ ಎಂಡತತ್ತೆಗೆಯೋ ಮರಗುತ್ತ ಮಲಗಿದಳು. ಭಾರಪ್ಪ ಬಳೆಗಾರ ಹೇಗಿದೆಯೋ ನನ್ನ ತವರ, ಪುರುಷ ತುಂಬಿ ಹೋದರು ಬರಲಿಲ್ಲ ಹಡೆದವರು, ಪುರುಷ ತುಂಬಿ ಹೋದರು ಬರಲಿಲ್ಲ ಹಡೆದವರು. ಅವ್ವ ಏನು ಹೇಳಿದಳು, ಅಪ್ಪ ಏನು